ಸುಮಾರು 30 ಕ್ವಿಂಟಾಲ್ ಇಂದ 38 ಕ್ವಿಂಟಾಲ್ ವರೆಗೂ ಸಂಸ್ಕರಿಸಿದ ಅರಿಶಿನದ ಇಳುವರಿಯನ್ನ ಪಡಿತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು 30 ಮತ್ತೆ 38 ಕೆಲವೊಂದು ಭಾಗದಲ್ಲಿ, ಉದಾಹರಣೆಗೆ ತಗೊಳ್ಳೋದಾದ್ರೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನಲ್ಲಿ ರೈತರು ಕೇವಲ ಒಂದು 15 ಕ್ವಿಂಟಾಲ್ ಅಷ್ಟು ಕೂಡ ಅವರು ಬೆಳೀತಾ ಇಲ್ಲ, ಅವ್ರ ಇಳುವರಿ ತುಂಬಾ ಕಡಿಮೆ ಇದೆ. ಅಂದ್ರೆ ಅವ್ರು ಏನು ತಳಿಗಳನ್ನ ಬೆಳೀತಾ ಇದ್ದಾರೆ ಅದು ಅಧಿಕ ಇಳುವರಿ ಕೊಡುವಂತ ತಳಿಗಳ ಆಗಿಲ್ಲ. ಹಾಗಾಗಿ ಅವರು ಬೆಳೀತಾ ಇರುವಂತಹ ಅರಿಶಿನ ಏನಾಗಿದೆ ಅವ್ರಿಗೆ ತುಂಬಾ ನಷ್ಟವನ್ನ ತಂದು ಕೊಡ್ತಾ ಇದೆ. ಆದ್ರೆ ನಾವು ಇದನ್ನ ರೀಪ್ಲೇಸ್ ಮಾಡ್ಬೇಕು, ಹೊಸ ತಳಿಗಳು ಬಂದಿದೆ, ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಮ್ಮ ಹವಾಗುಣ ಕೆಲವೊಂದು ಸುಧಾರಿತ ತಳಿಗಳನ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ನಾವು ಸುಲಭವಾಗಿ ಸುಮಾರು ಒಂದು 35 ಕ್ವಿಂಟಾಲ್ ಅಷ್ಟು ಸುಮಾರು ಆರಾಮಾಗಿ ನಾವು ಬೆಳಿಬಹುದು. ಅದರಲ್ಲಿ ಪ್ರಮುಖವಾಗಿ ತಳಿಗಳು ಕರ್ನಾಟಕಕ್ಕೆ ಶಿಫಾರಸ್ ಮಾಡ್ತಾ ಇರೋದು ಅಂತಂದ್ರೆ ಪ್ರತಿಭಾ, ಪ್ರಗತಿ, ಅಲಪೆ ಸುಪ್ರೀಮೋ, ಇವು ಮೂರನ್ನು ISR ಕ್ಯಾಲಿಕಟ್ ಅವರು ಅಭಿವೃದ್ಧಿಪಡಿಸಿ ಬಿಡುಗಡೆನ ಮಾಡಿರ್ತಾರೆ. ಈ ಮೂರು ತಳಿಗಳಲ್ಲಿ ಪ್ರತಿಭಾ ಮತ್ತು ಅಲಪೆ ಸುಪ್ರೀಮೋ ಮಧ್ಯಮಾವಧಿ ತಳಿಗಳು ಅಂತ ಹೇಳ್ಬೋದು. ಸುಮಾರು ನಮ್ಗೆ ಒಂದು 220-240 ದಿವಸಗಳ ಕಾಲ ಇದರ ಬೆಳೆಯ ಅವಧಿ ಆಗಿರುತ್ತೆ. ಪ್ರಗತಿ ಏನಿದೆ ಅದು ನಮ್ಗೆ 6 ತಿಂಗಳ ಬೆಳೆ, ಅಂದ್ರೆ 180-180 ದಿವಸಕ್ಕೆ ಅದು ಕಟಾವಿಗೆ ಬರುತ್ತೆ. ಇಳುವರಿ ಪ್ರತಿಭಾ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೆ. ಅದ್ರ ಪರ್ಫಾರ್ಮೆನ್ಸ್ ವೈಸ್ ನೋಡೋಕೋದ್ರೆ ಪ್ರತಿಭಾಗೆ ಸಮನಾದ ಒಂದು ಇಳುವರಿಯನ್ನ ಕೊಡುವಂತಹ ಗುಣ ಈ ಪ್ರಗತಿ ಕೂಡ ಇದೆ. ಆದ್ರೆ ಈ ಪ್ರಗತಿಯನ್ನ ನಾನಾಗ್ಲೇ ಹೇಳಿದಾಗೆ 6 ತಿಂಗಳು ಬೆಳೆ ಆಗಿರೋದ್ರಿಂದ ಎಲ್ಲಿ ನಾವು ಮಳೆಯಾಶ್ರಯದಲ್ಲಿ ನಾವು ಅರಿಶಿನವನ್ನ ಬೆಳೀತಾ ಇದ್ದೇವೆ ಅಂತ ಕಡೆ ಇದು ಸೂಕ್ತವಾದಂತಹ ತಳಿ ಆಗಿರುತ್ತೆ. ಆದ್ರೆ ಎಲ್ಲಿ ನಮ್ಗೆ ನೀರಾವರಿ ಸೌಲಭ್ಯ ಚೆನ್ನಾಗಿದೆ ಅನ್ನೋ ಕಡೆ ನಾವು ಪ್ರತಿಭಾ ಮತ್ತೆ ಅಲಪೆ ಸುಪ್ರೀಮನ್ನ ನಾವು ಶಿಫಾರಸು ಮಾಡ್ತಾ ಇದ್ದೇವೆ. ಪ್ರತಿಭಾ ತಳಿಯನ್ನ ಏಪ್ರಿಲ್ ಮೇ ನಲ್ಲಿ ನಾವು ಬಿತ್ತನೆ ಮಾಡಿ ಡಿಸೆಂಬರ್ ಅಥವಾ ಜನವರಿನಲ್ಲಿ ಕಟಾವು ಮಾಡಿದ್ರೆ ಅದು ಹಸಿ ಗೆಡ್ಡೆನೆ ಸುಮಾರು 20-25 ಟನ್ ಅಷ್ಟು ಇಳುವರಿಯನ್ನ ನಾವು ಒಂದು ಎಕರೆಗೆ ಪಡಿಬಹುದು. ಅದನ್ನೇ ನಾವು ಸಂಸ್ಕರಿಸಿದ್ರೆ ಸುಮಾರು 38-40 ಕ್ವಿಂಟಾಲ್ ವರೆಗೂ ನಾವು ಸಂಸ್ಕರಿಸಿದ ಇಳುವರಿಯನ್ನ ಪಡಿಬಹುದು. ಇನ್ನು ಕರ್ತಿವಿನ ಅಂಶದ ಬಗ್ಗೆ ಹೇಳೋದಾದ್ರೆ ಪ್ರತಿಭಾ ವೆರೈಟಿಯಲ್ಲಿ ತುಂಬಾ ವೇರಿಯೇಷನ್ಸ್ ಅನ್ನ ನಾವು ನೋಡ್ತಾ ಇದ್ದೇವೆ. ಚಾಮರಾಜನಗರ, ಬೀದರ್, ಬೆಳಗಾಮು, ಬಾಗಲಕೋಟೆಯಲ್ಲಿ ಇದೇ ತಳಿಯನ್ನ ನಾವು ಬೆಳೆದಾಗ ಕರ್ಕಿವಿನ ಅಂಶ ಸುಮಾರು 3.5-5.5% ವರೆಗೂ ನಮಗೆ ವ್ಯತ್ಯಾಸವನ್ನ ಕಾಣ್ತಾ ಇದ್ದೇವೆ. ಅಂದ್ರೆ ನಾವು ಯಾವ ರೀತಿ ಬೆಳೆಯನ್ನ ನಿರ್ವಹಣೆ ಮಾಡ್ತೀವಿ, ಪೋಷಕಾಂಶ ಯಾವ ರೀತಿ ಕೊಡ್ತಾ ಇದ್ದೀವಿ ಅನ್ನೋ ಆಧಾರದ ಮೇಲೆ ಈ ಕರ್ಕಿವಿನ ಅಂಶ ಏರುಪೇರಾಗುತ್ತೆ. ಇನ್ನು ಅಲಪೆ ಬಂದ್ರೆ ಅದು ನೀವು ಯಾವುದೇ ಪ್ರದೇಶದಲ್ಲಿ ಬೆಳೆದ್ರು ಕೂಡ ಸುಮಾರು ಕನಿಷ್ಠ ಅಂದ್ರೂ 4.5-5.5% ಅಷ್ಟು ಕರ್ಕಿವಿನ ಅಂಶವನ್ನ ನಾವು ಪಡಿಬಹುದು. ಇದುವರೆಗೂ ನಾವು ಮಾರ್ಕೆಟ್ಗೆ ನಾವು ನಮ್ಮ ಅರಿಶಿನವನ್ನ ತಗೊಂಡು ಹೋದಾಗ ಎಲ್ಲೂ ಕೂಡ ಇದು ಪ್ರತಿಭಾ ವೆರೈಟಿ, ಇದಕ್ಕೆ ಅಧಿಕ ಕರ್ಕಿವಿನ ಅಂಶ ಇದೆ ಅಥವಾ ಇದು ಅಲಪೆ ಸುಪ್ರೀಮೋ, ಇದಕ್ಕೆ ಅಧಿಕ ಕರ್ಕಿವಿನ ಅಂಶ ಇದೆ ಅಂತೇಳಿ ಅಧಿಕ ಬೆಲೆಯನ್ನ ಕೊಟ್ಟೇನು ಕೊಂಡುಕೊಳ್ತಾ ಇಲ್ಲ. ಇವಾಗ ನೀವು ಈ ವರ್ಷ ನೋಡಿರ್ಬೋದು ಮಾರ್ಕೆಟಲ್ಲಿ, ಅದರಲ್ಲೂ ಸಾಂಗ್ಲಿ ಮಾರ್ಕೆಟ್ ಮಹಾರಾಷ್ಟ್ರದಲ್ಲಿ 1 ಕ್ವಿಂಟಾಲ್ ಸುಮಾರು 22,000-20,000 ಮಾರಾಟ ಆಗ್ತದೆ. ಅದೆಲ್ಲ ಸಾಂಗ್ಲಿ ತಳಿ ಅಂತಾನೆ ಹೇಳ್ಬೋದು. ಅಂದ್ರೆ ಅದು ದಪ್ಪ, ಅಂದ್ರೆ ನಾವು ಸಂಸ್ಕರಿಸಿದ ಮೇಲೂ ಕೂಡ ಗೆಡ್ಡೆ ದಪ್ಪ ಇರುತ್ತೆ, ಚೆನ್ನಾಗಿ ಪಾಲಿಶ್ ಮಾಡಿರ್ತಾರೆ, ಒಳ್ಳೆ ಬಣ್ಣವನ್ನ ಅದು ತೋರಿಸ್ತಾ ಇರುತ್ತೆ. ಆದ್ರೆ ಇದು ನಮ್ಗೆ ಅಧಿಕ ಪ್ರಮಾಣದಲ್ಲಿ ಕೊಂಡ್ಕೊಳ್ಳೋರು ಕಡಿಮೆ. ಇವಾಗ ನಾವು ಏನು ಉತ್ಪಾದನೆ ಮಾಡ್ತಾ ಇದೀವಿ ಅರಿಶಿನ, ಅದರಲ್ಲಿ ಬಹುಭಾಗ ಹೋಗ್ತಾ ಇರೋದು ಕರ್ಕ್ಯುಮಿನ್ ಅಂಶವನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಹೋಗ್ತಾ ಇದೆ ಹೊರತು, ಅಂದ್ರೆ ಫಾರ್ಮಸ್ಯೂಟಿಕಲ್ ಕಂಪನಿಗೆ ಹೋಗ್ತಾ ಇದೆ, ಔಷಧಿ ಇಂಡಸ್ಟ್ರಿಗಳಿಗೆ ಹೋಗ್ತಾ ಇದೆ. ಆದ್ರೆ ನಾವು ಅರಿಶಿನ ಪುಡಿ ಅಥವಾ ಸಾಂಬಾರ್ ಪುಡಿ ಅಥವಾ ಬಣ್ಣ ಕಟ್ಟೋದಕ್ಕೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ನಾವು ಅರಿಶಿನವನ್ನ ಮಾರಾಟ ಮಾಡ್ತಾ ಇದ್ದೇವೆ. ಹಾಗಾಗಿ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಗಳಿಗೆ ಹೋಗ್ತಾ ಇರೋದ್ರಿಂದ ಅಧಿಕ ಕರ್ಕ್ಯುಮಿನ್ ಅಂಶ ಇರುವಂತಹ ತಳಿಗಳನ್ನ ನಾವು ಬೆಳೆದು ಕೊಟ್ಟಾಗ ಇದಕ್ಕೆ ಬೇಡಿಕೆ ಹೆಚ್ಚು ಬರುತ್ತೆ. ಮುಂದಿನ ವರ್ಷಗಳಲ್ಲಿ ಕರ್ಕಿವಿನ ಆಧಾರಿತವಾಗಿ ಒಂದು ಬೆಲೆಯನ್ನ ಕೂಡ ನಿಗದಿಪಡಿಸುವಂತಹ ಕಾರ್ಯ ಕೂಡ ಬರುತ್ತೆ. ಸೊ ಹಾಗಾಗಿ ನಾವು ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ನಾವು ಮುಖ್ಯವಾಗಿ 4 ಅಂಶಗಳನ್ನ ನಾವಿಲ್ಲಿ ಗಮನಿಸಬೇಕು. ಇಳುವರಿ ಎಷ್ಟು ಕೊಡುತ್ತೆ, ಕರ್ಕಿವಿನ್ ಅಂಶ ಎಷ್ಟಿದೆ, ಮತ್ತೆ ರಿಕವರಿ ಪರ್ಸೆಂಟೇಜ್, ಅಂದ್ರೆ ನಾವು 100 ಕೆಜಿ ಅರಿಶಿನವನ್ನ ಬೇಯಿಸಿದ್ರೆ ಎಷ್ಟು ಕೆಜಿ ನಮ್ಗೆ ಒಣ ಅರಿಶಿನ ಬರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗಿರುತ್ತೆ. ತಳಿಗಳ ವ್ಯತ್ಯಾಸ ತಗೊಂಡ್ರೆ ನಿಮ್ಗೆ 16% ಇಂದಿಟ್ಟು 22% ವರೆಗೂ ರಿಕವರಿ ಪರ್ಸೆಂಟೇಜಸ್ ಇದೆ. ಅಂದ್ರೆ ನಾನು 100 ಕೆಜಿ ಅರಿಶಿನ ಬೇಯಿಸಿದ್ರೆ 18 ಕೆಜಿ ಒಣ ಅರಿಶಿನ ಸಿಕ್ಕಿದ್ರೆ ಅದು 18% ರಿಕವರಿ ಅಂತ ನಾವು ಹೇಳ್ತಾ ಇದ್ವಿ. ರಿಕವರಿ ಪರ್ಸೆಂಟೇಜ್ ಬಹಳ ಮುಖ್ಯ. ಜೊತೆಗೆ ಅವಧಿ, ಎಷ್ಟು ಅವಧಿ ಬೆಳೆ ಇದು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಅದ್ರ ಮೇಲೆ ನಾವು ನಮ್ಮ ಬೆಳೆಯ ಅನ್ನ ನಾವು ನಿರ್ಧರಿಸ್ಕೋಬಹುದು. ನಾನು ಯಾವಾಗ ನಾಟಿ ಮಾಡ್ಬೇಕು, ಯಾವಾಗ ಕಟಾವಿಗೆ ಬರುತ್ತೆ, ನಾನು ಯಾವಾಗ ಅದನ್ನ ಸಂಸ್ಕರಿಸ್ಕೋಬಹುದು, ಈ ರೀತಿಯಾಗಿ ನಾವು ಒಂದು ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಬಹಳ ಅನುಕೂಲ ಆಗುತ್ತೆ. ನಂತರ ಕೆಲವೊಂದು ತಳಿಗಳು ಎಲೆ ಚುಕ್ಕಿ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದವೆ. ಅದೇ ರೀತಿ ಮಣ್ಣಲ್ಲಿರುವಂತಹ ಜಂತು ಹುಳುಗಳಿಗೂ ಕೂಡ ನಿರೋಧಕ ಶಕ್ತಿಯನ್ನ ಹೊಂದಿರುತ್ತೆ. ಸಾಮಾನ್ಯವಾಗಿ ನಮ್ಮ ಈ ಅರಿಶಿನ ಬೆಳೆ ಏನಿದೆ ಅದನ್ನ ನಾವು ಹಾರ್ಡಿ ಕ್ರಾಪ್ ಅಂತ ಕರಿತೀವಿ. ಅಂದ್ರೆ ಸ್ವಲ್ಪ ಗಟ್ಟಿಯಾದಂತಹ ಬೆಳೆ, ಹೆಚ್ಚು ಬಿಸಿಲನ್ನ ಇಷ್ಟಪಡುವಂತಹ ಬೆಳೆ, ಕಡಿಮೆ ನೀರಲ್ಲೂ ಕೂಡ ಸರಿಯಾಗಿ ನಾವು ನಿರ್ವಹಿಸಿದ್ರೆ ಕಡಿಮೆ ಖರ್ಚಿನಲ್ಲಿ ಒಂದು ಅಧಿಕ ಲಾಭವನ್ನ ಪಡೆಯುವಂತಹ ಬೆಳೆ ಅರಿಶಿನ ಆಗಿರುತ್ತೆ. ಅಂದ್ರೆ ನೀವು 1 ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಗೆ ಒಂದು 60-70 ಪೈಸೆ ಲಾಭ ಬರುವಂತಹ ಬೆಳೆ ಈ ಅರಿಶಿನ ಆಗಿದೆ. ಹಾಗಾಗಿ ನಾವು ಅರಿಶಿನ ಬೆಳಿಬೇಕಾದ್ರೆ ಯಾವ ತಳಿನ ನಾವು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಬಹಳ ಮುಖ್ಯವಾದ ಅಂಶ. ಯಾಕೆಂದ್ರೆ ನಮ್ಮ ಇಳುವರಿ ಯಾವ ತಳಿನ ನಾವು ಬೆಳಿತಾ ಇದ್ದೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಮತ್ತೆ 2016 ಒಂದು ತಳಿಯನ್ನ ಕೇಂದ್ರೀಯ ಔಷಧಿ ಮತ್ತು ಸುಗಂಧ ದ್ರವ್ಯಗಳ ಬೆಳೆಗಳ ಸಂಸ್ಥೆಯಾದಂತಹ ಸಿಮ್ಯಾಪ್ ಲಕ್ನೋ ಅವರು ಒಂದು ತಳಿಯನ್ನ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದಾರೆ. ಅದರ ಹೆಸರು ಸಿಮ್ ಸೀತಾಂಬರ್ ಅಂತೇಳಿ. ಇದನ್ನ ಕಳಿಸಾರಿ ಅಂದ್ರೆ 2020 ಕರ್ನಾಟಕ ರಾಜ್ಯದ ಬೆಳಗಾಂ ಜಿಲ್ಲೆಯಲ್ಲಿ ಒಬ್ರು ರೈತರು ಇದನ್ನ ಬೆಳೆದಿದ್ದಾರೆ. ಅಲ್ಲಿಂದ ಗೆಡ್ಡೆಗಳನ್ನ ತಗೊಂಡ್ಬಂದು ಬೆಳೆದಿದ್ದಾರೆ. ಆಶ್ಚರ್ಯ ಅಂದ್ರೆ ಅವ್ರಿಗೆ ಕರ್ಕ್ಯುಮಿನ್ ಪರ್ಸೆಂಟ್ 6.8% ಬಂದಿದೆ. ಅಂದ್ರೆ 100 ಕೆಜಿ ಅರಿಶಿನಕ್ಕೆ 6.5 ಕೆಜಿ ಅಷ್ಟು ಕರ್ಕ್ಯುಮಿನ್ ಅಂಶವನ್ನ ಅದು ಹೊಂದಿದೆ. ಜೊತೆಗೆ ಇದ್ರದ್ದು ಇನ್ನೊಂದು ವಿಶೇಷತೆ ಗುಣ ಅಂತ ಹೇಳಿದ್ರೆ 180 ದಿವಸಕ್ಕೆ ಕಟಾವಿಗೆ ಬರುತ್ತೆ. ಅಂದ್ರೆ ಕಡಿಮೆ ಅವಧಿ ಅಧಿಕ ಕರ್ಕ್ಯುಮಿನ್ ಅಂಶವನ್ನು ಹೊಂದಿರುವಂತಹ ತಳಿ ಪೀತಾಂಬರ ಆಗಿದೆ. ಇದನ್ನು ಕೂಡ ನಾವು ಸುಲಭವಾಗಿ ಬೆಳಿಬಹುದು. ಯಾಕೆಂದ್ರೆ ಕರ್ನಾಟಕದಲ್ಲಿ ಈಗಾಗ್ಲೇ ಬೆಳೆದಿದ್ದಾರೆ. ನಾವು ಕೂಡ ಕಳೆದ ಬಾರಿ ಲಕ್ನೋದಿಂದ ಸುಮಾರು 10 ಕೆಜಿ ಅಷ್ಟು ಪೀತಾಂಬರ್ ಬಿತ್ತನೆ ಗೆಡ್ಡೆನ ತರಿಸಿ ನಾವು ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರಲ್ಲಿ ಬೆಳೆದಿದ್ದೀವಿ. ಅದು ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಅವಧಿ ಮಾತ್ರ ನಮ್ಮ ಕಾಲೇಜಲ್ಲಂತೂ 120 ದಿವಸಕ್ಕೆ ಕಟಾವಿಗೆ ಬಂದ್ಬಿಟ್ಟಿತ್ತು. ಅಂದ್ರೆ ಅವಧಿ ತುಂಬಾ ಕಡಿಮೆ, ಇಳುವರಿ ತೀರಾ ಹೆಚ್ಚಿಗೆ, ಅಂದ್ರೆ ಪ್ರತಿಭಾಗಿಂತ ಹೆಚ್ಚಿಗೆ ಬರುತ್ತೆ ಅಂತ ಸಂಶೋಧನೆ ಆಧಾರಿತ ಪತ್ರಿಕೆಗಳು ಹೇಳ್ತಾ ಇದೆ. ಬಟ್ ನಮ್ಗೆ ಆನ್ ಪಾರ್ ಅಂದ್ರೆ ಪ್ರತಿಭಾ ಅಷ್ಟೇ ಪರ್ಫಾರ್ಮೆನ್ಸ್ ಅನ್ನ ಕೂಡ ಇದು ನಮ್ಮಲ್ಲಿ ಕೊಡ್ತಾ ಇದೆ. ಮತ್ತೊಂದು ತಳಿ ಅಂತ ಹೇಳಿದ್ರೆ ರಾಜೇಂದ್ರ ಸೋನಿಯಾ ಅಂತ ಹೇಳಿ, ಇದು ಕೇಂದ್ರೀಯ ಕೃಷಿ ವಿಶ್ವವಿದ್ಯಾಲಯ ಬಿಹಾರ ಅವರು ಇದನ್ನ ಅಭಿವೃದ್ಧಿಪಡಿಸಿ ಬಿಡುಗಡೆಯನ್ನ ಮಾಡಿರ್ತಾರೆ. ಇದು ಕೂಡ ಅಧಿಕ ಕರ್ಕ್ಯುಮಿನ್ ಅಂಶ ಮತ್ತೆ ಅಧಿಕ ಇಳುವರಿಯನ್ನ ಕೊಡುವಂತಹ ತಳಿಯಾಗಿರುತ್ತೆ. ಇದು ಕೂಡ ಕಡಿಮೆ ಅವಧಿ ಅಂದ್ರೆ ಪ್ರತಿಭಾಗಿಂತ ಕಡಿಮೆ 190-200 ದಿವಸಕ್ಕೆ ಇದು ಕಟಾವಿಗೆ ಬರ್ತಾ ಇದೆ. ಪರ್ಫಾರ್ಮೆನ್ಸ್ ಕೂಡ ಪ್ರತಿಭಾ ತಳಿಯಷ್ಟೇ ಚೆನ್ನಾಗಿದೆ. ಹಾಗಾಗಿ ನಾನು ತಿಳಿಸಿರುವಂತಹ 5 ತಳಿಗಳ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಲಭವಾಗಿ ಬೆಳಿಬಹುದಾದಂತಹ ಅಧಿಕ ಇಳುವರಿ ಕೊಡುವಂತಹ ಅಧಿಕ ಕರ್ಕ್ಯುಮಿನ್ ಅಂಶವನ್ನ ಹೊಂದಿರುವಂತಹ ತಳಿಗಳು. ತಳಿಗಳನ್ನ ನಾವು ಆಯ್ಕೆ ಮಾಡ್ಕೊಂಡ ಮೇಲೆ ಬಿತ್ತನೆಗಾಗಿ ನಾವು ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ನಮ್ಮ ಶಿಫಾರಸ್ ಏನು ಅಂದ್ರೆ, ನಾವು ಬಿತ್ತನೆ ಗೆಡ್ಡೆಯನ್ನ ಕಡ್ಡಾಯವಾಗಿ ಬೀಜೋಪಚಾರವನ್ನ ಮಾಡಲೇಬೇಕು ಅಂತ ಹೇಳ್ತಾ ಇದ್ದೇವೆ. March 20-21 ನಬಾರ್ಡ್ ಅವರ ಸಹಾಯದೊಂದಿಗೆ ನಾನು ಚಾಮರಾಜನಗರದಲ್ಲಿ ಸುಮಾರು 7 ಎಕ್ಸ್ಪೋಗಳಿಗೆ ಈ ಅರಿಶಿನ ಬೆಳೆ ಕುರಿತು 14 ತರಬೇತಿ ಕಾರ್ಯಕ್ರಮಗಳನ್ನ ಚಾಮರಾಜನಗರ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ನಾವು ಹಮ್ಮಿಕೊಂಡಿದ್ವಿ. ಅದ್ರಲ್ಲಿ ನಮ್ಗೆ ಕೇಳಬಂದ ಕೆಲವು ವಿಷಯಗಳೇನು ಅಂತ ಹೇಳಿದ್ರೆ, ಸುಮಾರು ಜನ ರೈತರಿಗೆ ಹೊಸ ತಳಿಗಳ ಬಗ್ಗೆ ವಿಷಯನೇ ಗೊತ್ತಿಲ್ಲ. ಜೊತೆಗೆ ಬೀಜೋಪಚಾರವನ್ನ ಮಾಡ್ತಾ ಇಲ್ಲ. ಮಾಡ್ತಾ ಇರೋರು ಕೂಡ ಕೇವಲ ಬೀಜವನ್ನ ಅದ್ಬಿಟ್ಟು ತೆಗೆದ್ಬಿಟ್ಟು ತಕ್ಷಣ ಅದನ್ನ ಬಿತ್ತನೆ ಮಾಡ್ತಾ ಇದೆ. ಅಂದ್ರೆ ಬೀಜೋಪಚಾರ ಮಾಡ್ತಿದ್ದಾರೆ, ಆದ್ರೆ ಅದು ಉಪಯೋಗಕ್ಕೆ ಬರ್ತಾ ಇಲ್ಲ. ಈ ರೀತಿಯಾದ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ, ಅದನ್ನ ನಾವು ಸರಿ ಮಾಡ್ಕೋಬೇಕು. ಬೀಜೋಪಚಾರವನ್ನ 1 ಶಿಲೀಂದ್ರನಾಶಕ ಮತ್ತೆ 1 ಕೀಟನಾಶಕದ ದ್ರಾವಣದಲ್ಲಿ ಕನಿಷ್ಠ ಅಂದ್ರೂ 30 ನಿಮಿಷಗಳ ಕಾಲ ನಾವು ನೆನೆಸಿ ಹೊರಗಡೆ ತೆಗೆದು ನೆರಳಲ್ಲಿ ಒಣಗಿಸಿ ನಂತರ ಅದನ್ನ ನಾವು ಬಿತ್ತನೆ ಮಾಡ್ಬೇಕಾಗುತ್ತೆ. ಇದ್ರಲ್ಲಿ ನಾವು ಎಷ್ಟು ಪ್ರಮಾಣ ಹಾಕೋಬೇಕು, ಇವಾಗ ಶಿಲೀಂದ್ರ ನಾಶಕ ಅಂತ ಹೇಳಿದ್ರೆ ಮೆಟಲಾಕ್ಸಿಲ್ ಆಗಿರ್ಬೋದು, ಮ್ಯಾಂಕೋಜಬ್ ಆಗಿರ್ಬೋದು, ಅಥವಾ ಸ್ಪ್ರಿಂಟ್ ಅಂತ ಕೂಡ ಬರುತ್ತೆ. ಇದ್ರೆ 2 ಕಾಂಬಿನೇಷನ್ ಇರುವಂತದ್ದು. ಇದನ್ನ ನಾವು 1 ಲೀಟರ್ಗೆ 3 ಗ್ರಾಂನಷ್ಟು ಪುಡಿಯನ್ನ ಹಾಕೊಂಡು, ಅದೇ ರೀತಿ 1.5 ml ಅಷ್ಟು ಕಾನ್ಫಿಡಾರು ಅಥವಾ ಕ್ಲೋರಿಫೆರಿಫಾಸ್ ಅಂದ್ರೆ ಕೀಟನಾಶಕ, ಇದನ್ನ ನಾವು ದ್ರಾವಣವನ್ನ ಮಾಡಿಕೊಂಡು ಆ ದ್ರಾವಣದಲ್ಲಿ ನಾವು ಬಿತ್ತನೆಗಾಗಿ ಆಯ್ಕೆ ಮಾಡಿಕೊಂಡಿರುವಂತಹ ಬಿತ್ತನೆ ಗೆಡ್ಡೆಗಳನ್ನ ಕನಿಷ್ಠ ಅಂದ್ರೂ 30 ನಿಮಿಷಗಳ ಕಾಲ ನಾವು ನೆನೆಸಿ ನಂತರ ತೆಗೆದು ನೆರಳಲ್ಲಿ ಹಾರಾಕಿ ನಂತರ ನಾವು ಅದನ್ನ ಬಿತ್ತನೆ ಮಾಡಬಹುದು. ಕೆಲವರು ರೈತರಿಗೆ ಪ್ರಶ್ನೆ ಬರುತ್ತೆ, ತಕ್ಷಣ ನಾವು ನಾಟಿ ಮಾಡ್ಬೇಕಾ ಅಥವಾ ನಾವು ಅದನ್ನ ಶೇಖರಣೆ ಮಾಡಬಹುದಾ? ನಾವು ಆಕಳನ್ನ ಕರೆದು ಬಿಟ್ಟಿರ್ತೀವಿ, ನಾವು 30-30 ನಿಮಿಷ ನಾವು ಕಾಯ್ಕೊಂಡು ಕೂತ್ಕೊಂಡ್ರೆ ನಮಗೆ ಅಲ್ಲಿ ಲೇಬರ್ ಗೆ ನಷ್ಟ ಆಗುತ್ತೆ ಅಂತ ಅವ್ರದ್ದು ಸಮಸ್ಯೆ ಇದೆ. ಹಾಗಾಗಿ ನೋಡಿ, ನೀವು ನಾಳೆ ನೀವು ಇದನ್ನ ಬಿತ್ತನೆ ಮಾಡ್ತಿದ್ದೀರಾ ಅಂದ್ರೆ ಇವತ್ತೇ ನೀವು ನೆನೆಸಿ ದ್ರಾವಣದಲ್ಲಿ ಬೀಜೋಪಚಾರ ಮಾಡಿ ನೀವು ಇಟ್ಕೋಬಹುದು. ಒಂದು ವಾರದವರೆಗೂ ಇಡಬಹುದು ಅಥವಾ ಅದನ್ನ 1.5 ತಿಂಗಳವರೆಗೂ ಕೂಡ ಇಡಬಹುದು. ನಾವು ಹೇಳೋದು, ನೀವು ಬೀಜನ ಶೇಖರಣೆ ಮಾಡುವಾಗ್ಲೂ ಕೂಡ ಇದೇ ರೀತಿ ಬೀಜೋಪಚಾರ ಮಾಡಿ ನೆರಳಲ್ಲಿ ಚೆನ್ನಾಗಿ ಒಣಗಿಸಿ ನೀರಿಲ್ದೇ ಹಾಗೆ ಅದನ್ನ ನೋಡ್ಕೊಂಡು ಗಾಳಿ ಆಡುವಂತಹ ಚೀಲಗಳಲ್ಲಿ ತುಂಬಿಸಿ ಅದನ್ನ ಒಂದ್ ಮೇಲೊಂದು ಜೋಡಿಸಿ ಒಂದು ನೆರಳಿರುವಂತಹ ಜಾಗದಲ್ಲಿ ಅದನ್ನ ಅದ್ರ ಮೇಲೆ ಎಲೆಯಿಂದ ಮುಚ್ಚಿಡಿ ಅಂತ ಹೇಳ್ತೀವಿ. ಆ ರೀತಿ ನಾವು ಶೇಖರಣೆಯನ್ನ ಮಾಡ್ಬೇಕಾಗುತ್ತೆ. ದಯವಿಟ್ಟು ಯಾರು ಟಾರ್ಪಲಿಂದ ಮುಚ್ಚಬೇಡಿ. ಟಾರ್ಪಲಿಂದ ಮುಚ್ಚಿಟ್ರೆ ಒಳಗಡೆ ತೇವಾಂಶ ಹೆಚ್ಚಿರೋದ್ರಿಂದ ಶಾಖ ಹೆಚ್ಚಾಗುತ್ತೆ, ಬೇಗ ಗೆಡ್ಡೆ ಕೊಡಿರುವಂತಹ ಪ್ರಸಂಗಗಳು ಹೆಚ್ಚಾಗಿ ಬರುತ್ತೆ. ಹಾಗಾಗಿ ಬೀಜೋಪಚಾರ ಮಾಡೋದ್ ನಾವು ಶೇಖರಣೆ ಮಾಡಿಟ್ಕೊಂಡು ಅದನ್ನ ನಾವು ಬಿತ್ತನೆಗೆ ಬಳಸ್ಕೋಬಹುದು. ಇದು ನಾವು ಬಹಳ ಮುಖ್ಯವಾಗಿ ಮಾಡ್ಬೇಕಾಗಿರುವಂತಹ ಕೆಲಸ. ಅರಿಶಿನದಲ್ಲಿ ಸಾಮಾನ್ಯವಾಗಿ ಅಧಿಕವಾಗಿ ನಷ್ಟ ಕೊಡುವಂತಹ ರೋಗಗಳಾಗ್ಲಿ ಕೀಟಗಳಾಗ್ಲಿ ಕಡಿಮೆ. ಇದರಲ್ಲಿ ಮುಖ್ಯವಾಗಿ ನಮ್ಗೆ ಗೆಡ್ಡೆ ಕೊಳೆಯ ರೋಗ ಮತ್ತೆ ಎಲೆ ಚುಕ್ಕಿ ರೋಗ ಸಾಮಾನ್ಯವಾಗಿ ಕಂಡು ಬರುವಂತದ್ದು, ಮತ್ತೆ ಕಾಂಡ ಕೊರೆಯುವ ಹುಳು ಮತ್ತೆ ಶಲಕ ಕೀಟ ಅಂತ ಹೇಳ್ತೀವಿ ಸೇಲಿಂಗ್ಸೆ, ಇದು ಸಾಮಾನ್ಯವಾಗಿ ಕಂಡು ಬರುವಂತದ್ದು. ಅದನ್ನ ನಾವು ಬೀಜೋಪಚಾರವನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಔಷಧಿಯನ್ನ ಔಷಧಿ ಪ್ರಮಾಣದಲ್ಲಿ ನಾವು ಬೀಜೋಪಚಾರವನ್ನ ಮಾಡಿದ್ದೇ ಆದ್ರೆ ಮುಂದೆ ಬರುವಂತಹ ರೋಗಗಳನ್ನ ಆಲ್ಮೋಸ್ಟ್ ನಾವು ಕಂಟ್ರೋಲ್ ಮಾಡಬಹುದು, ಅದು ಸಮಸ್ಯೆನೇ ಆಗೋದಿಲ್ಲ. ಹಾಗಾಗಿ ಬೀಜೋಪಚಾರವನ್ನ ದಯವಿಟ್ಟು ಕಡ್ಡಾಯವಾಗಿ ಎಲ್ಲರೂ ಶಿಫಾರಸು ಮಾಡಿರುವ ಪ್ರಮಾಣದಲ್ಲಿ ಶಿಫಾರಸು ಮಾಡಿರುವ ಅವಧಿವರೆಗೆ ಮಾಡಲೇಬೇಕು ಅಂತ ಹೇಳೋದು ನನ್ನ ಶಿಫಾರಸಾಗಿರುತ್ತೆ. ತದನಂತರ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ. ಸುಮಾರು ಜನ ರೈತರು ಏನ್ ಮಾಡ್ತಾರೆ, ಇಲ್ಲ ಬಿತ್ತನೆ ಮಾಡುವಾಗ್ಲೇ ಎಲ್ಲ ಗೊಬ್ಬರ ಕೊಟ್ಬಿಡೋದು ಅಥವಾ ಬಿತ್ತನೆ ಮಾಡಿದ್ ಬೆಳೆದ ಮೇಲೆ ಯಾವ ಅವ್ರಿಗೆ ಯಾವಾಗ ಸಮಯ ಆಗುತ್ತೋ ಅವಾಗ ಗೊಬ್ಬರ ಕೊಡ್ತಾರೆ. ಈ ರೀತಿ ಮಾಡಬಾರ್ದು. ಇವಾಗ ಚಾಮರಾಜನಗರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಸಾಮಾನ್ಯವಾಗಿ ಅರಿಶಿನ ಜೊತೆ ಈರುಳ್ಳಿಯನ್ನ ಬೆಳೀತಾರೆ. ಹೌದು, ಅರಿಶಿನಕ್ಕೆ ಗೊಬ್ಬರ ಏನ್ ಕೊಡಲ್ಲ ಅವ್ರು. ಏನ್ ಗೊಬ್ಬರ ಕೊಡ್ತಿರ್ತಾರೆ ಅದು ಬರೀ ಈರುಳ್ಳಿಗೆ ಮಾತ್ರ. ಈರುಳ್ಳಿಯನ್ನ ಕಟಾವು ಮಾಡಿದ ಮೇಲೆ ಅರಿಶಿನಕ್ಕೆ ಪೋಷಕಾಂಶಗಳ ಕೊಡೋ ಕಡೆ ಗಮನ ಕೊಡ್ತಾರೆ. ಅಂದ್ರೆ ಬೆಳೆಯ ಪ್ರಾಥಮಿಕ ಹಂತದಲ್ಲಿ ಅದಕ್ಕೆ ಯಾವ ರೀತಿ ಪೋಷಕಾಂಶಗಳು ಸಿಗ್ಬೇಕು ಅದು ಸಿಗದೆ ಕೆಲವೊಂದು ಬೆಳೆಯಲ್ಲೇ ಕುಂಠಿತ ಆದ್ಮೇಲೆ ನಂತರ ಅದಕ್ಕೆ ಗೊಬ್ಬರವನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಇದು ಕೂಡ ಅಧಿಕ ಉತ್ಪಾದನೆಯಲ್ಲಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ಶಿಫಾರಸು ಏನು ಅಂತ ಹೇಳಿದ್ರೆ, ಅರಿಶಿನ ಅನ್ನೋದು ಒಂದು ಮಣ್ಣಲ್ಲೇ ಬೆಳೆಯುವಂತಹ ಗೆಡ್ಡೆಯ ಬೆಳೆ ಆಗಿರೋದ್ರಿಂದ ಕಡ್ಡಾಯವಾಗಿ ಗೊಬ್ಬರವನ್ನ ಅಂದ್ರೆ ನಾಟಿ ಗೊಬ್ಬರ ಅಥವಾ ಹಟ್ಟಿ ಗೊಬ್ಬರ ತಿಪ್ಪೆ ಗೊಬ್ಬರ ಅಥವಾ ಕಾಂಪೋಸ್ಟ್ 10 ಟನ್ ಒಂದ್ ಎಕರೆಗೆ ಕೊಡ್ಲೇಬೇಕು. ಮತ್ತೆ ಮಣ್ಣಿನ pH, ಮಣ್ಣಿನ ರಸಸಾರ 6.2 ಇಂದ 7 ವರ್ಗೂ ಇರ್ಬೋದು. 6.3 ಅಥವಾ 6.4 ಇದ್ರೆ ನಿಮ್ಗೆ ಕರ್ಕಿಮಿನ ಅಂಶ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿಯಾಗಿರುತ್ತೆ. ಮತ್ತೆ ನಾವು ಬಿತ್ತನೆ ಮಾಡುವಂದ್ರೆ, ನೀವು ಭೂಮಿಯನ್ನ ನಾವು ಹದಗೊಳಿಸ್ಕೊಂಡು ತಯಾರು ಮಾಡ್ಕೋಬೇಕಾದ್ರೆ ಬೆಡ್ಡಿಗೆನೆ SSP ಅಂದ್ರೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಥವಾ ರಂಜಕ ಏನಿದೆ ಅದು ನಾವು ಶಿಫಾರಸು ಮಾಡಿರೋ ಪ್ರಮಾಣದಲ್ಲಿ ನಾವು ಹೇಳ್ತೀವಿ 50 kg ರಂಜಕವನ್ನ 1 ಎಕರೆ ಕೊಡಿ ಅಂತ ಹೇಳಿ. ಹಾಗಾಗಿ ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನಿಮ್ಗೆ 200-250 kg SSP ಬರುತ್ತೆ. ಆ 200-250 kg ಭೂಮಿಯನ್ನ ಸಿದ್ಧತೆ ಮಾಡ್ಕೊಳ್ಳುವಾಗ್ಲೇನೆ ಬೆಡ್ಗೆ ಗೊಬ್ಬರ ಮತ್ತೆ ಬೂದಿ ಏನಿರುತ್ತೆ ಅದನ್ನ ನೀವು ಮಿಕ್ಸ್ ಮಾಡಿ ಮಿಶ್ರಣ ಮಾಡಿ ಬೆಡ್ಡನ್ನು ತಯಾರಿ ಮಾಡ್ಕೊಳ್ಳಿ. ನಂತರ ನೀವು ಬಿತ್ತನೆಯನ್ನ ಮಾಡಬಹುದು. ಬೀಜೋಪಚಾರ ಮಾಡಿದ ಗೆಡ್ಡೆಗಳನ್ನ ನಾವು ಬಿತ್ತನೆ ಮಾಡಬಹುದು. ಇದರಲ್ಲಿ ಇನ್ನೊಂದು ಅಂಶ ಅಂದ್ರೆ ಅಂತರ. ಅಂತರ 1 ಸಾಲಿಗೆ ಕಡಿಮೆ ಅಂದ್ರೆ 1.5 ಅಡಿ ಅಂತರ ಇರ್ಲೇಬೇಕು. 2 ಇದ್ರೆ ಒಳ್ಳೇದು, ಕನಿಷ್ಠ 1.5 ಇರ್ಲೇಬೇಕು. ಮತ್ತೆ ಗೆಡ್ಡೆಯಿಂದ ಗೆಡ್ಡೆಗೆ ಕಡಿಮೆ ಅಂದ್ರೂ 3/4 ಅಡಿ ಕೊಡ್ಬೇಕು. ಆಮೇಲೆ ಗೆಡ್ಡೆನ ನಾವು ನಾಟಿ ಮಾಡ್ಬೇಕಾದ್ರೂ ಕೂಡ ಕಣ್ಣುಗಳು ಬಹಳ ಮುಖ್ಯ. ಕಣ್ಣುಗಳನ್ನ ನಾವು ಭೂಮಿ ಕಡೆ ತಿರುಗಿಸದೆ ಅಕ್ಕಪಕ್ಕ ಕಣ್ಣುಗಳು ಬರೋ ತರ ನಾವು ನೆಡ್ಬೇಕಾಗುತ್ತೆ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ ಹಿಂಗೆ ಎಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಆತರ ಏನಾಗುತ್ತೆ, ಕಣ್ಣು ನೆಲದ ಭೂಮಿ ಒಳಗ್ ಭೂಮಿ ಕಡೆ ಮುಖ ಮಾಡಿದಾಗ ನಮ್ಗೆ ಅಲ್ಲಿ ಸರಿಯಾದಂತ ಒಂದು ಮೊಳಕೆ ಪ್ರಮಾಣ ಬರೋದಿಲ್ಲ. ಹಾಗಾಗಿ ಇಡ್ಬೇಕಾದ್ರೂ ಕೂಡ ಕಣ್ಣುಗಳು ಅಕ್ಕಪಕ್ಕ ಬರ್ಬೇಕು, ಇಲ್ಲ ಮೇಲ್ಮುಖವಾಗಿ ಬರ್ಬೇಕು, ಕೆಳಮುಖವಾಗಿ ಬರದೇ ಇರತ್ತರ ನಾವು ನೋಡ್ಕೊಂಡ್ರೆ ನಾವು ಬಿತ್ತನೆ ಮಾಡಿರುವಂತಹ ಅಷ್ಟು ಗೆಡ್ಡೆಗಳ ಗಿಡಗಳನ್ನ ನಾವು ಪಡಿಬಹುದು. ಸುಮಾರು 1 ಎಕರೆಗೆ 23-24 ಸಾವಿರ ಸಸಿಗಳನ್ನ ನಾವು ಕಾಪಾಡ್ಕೊಂಡ್ರೆ ಸುಲಭವಾಗಿ ನಾವು 22-25 ಟನ್ ವರೆಗೂ ನಾವು ಹಸಿಗೆಡ್ಡೆ ಇಳುವರನ್ನ ನಾವು ಸುಲಭವಾಗಿ ಪಡಿಬಹುದು. ಅದಕ್ಕೆ ಹೆಚ್ಚು ಶ್ರಮ ಪಡ್ಬೇಕಾಗಿಲ್ಲ ಈ ರೀತಿಯಾಗಿ. ಮತ್ತೆ ಇನ್ನು ಉಳಿದ ಗೊಬ್ಬರ ಅಂದ್ರೆ ಸಾರಜನಕ ಮತ್ತೆ ಪೊಟ್ಯಾಶ್ ಅಂಶ ಏನಿದೆ ಅದನ್ನ ಒಂದೇ ಬಾರಿ ಕೊಡದೆ ನಾ ಮೂರು ಹಂತಗಳಲ್ಲಿ ನಾವು ಕೊಡ್ಬೇಕಾಗುತ್ತೆ. ಬಿತ್ತನೆ ಮಾಡಿದ 60 ದಿವಸ, 90ನೇ ದಿವಸ ಮತ್ತೆ 120ನೇ ದಿವಸಕ್ಕೆ ಶಿಫಾರಸು ಮಾಡಿರೋ ಗೊಬ್ಬರ ಪ್ರಮಾಣವನ್ನ 3 ಹಂತಗಳಾಗಿ ಭಾಗಿಸ್ಕೊಂಡು ನಾವು ಗೊಬ್ಬರವನ್ನ ಕೊಡ್ಬೇಕು. ಆಮೇಲೆ ಕಳೆ ತೆಗೆಯೋದು ಕೂಡ ಅಷ್ಟೇ, ನೀವು 10 ದಿವಸ ಲೇಟ್ ಮಾಡಿದ್ರು ಕೂಡ ಬೆಳೆಯ ಬೆಳವಣಿಗೆಯಲ್ಲಿ ಕುಂಠಿತ ಆಗುತ್ತೆ, ಹಾಗಾಗಿ ನಮ್ಗೆ ನಾವ್ ಎಕ್ಸ್ಪೆಕ್ಟೆಡ್ ಯೀಲ್ಡ್ ನ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಕಳೆ ನಿರ್ವಹಣೆ ಕೂಡ ಇದರಲ್ಲಿ ಬಹಳ ಮುಖ್ಯ ಆಗಿರುತ್ತೆ. ಮತ್ತೆ ಇದರಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ ಪೊಟ್ಯಾಶ್. ಪೊಟ್ಯಾಶ್ ಅನ್ನ ದಯವಿಟ್ಟು ಮಿಸ್ ಮಾಡದೆ ಕೊಡ್ಲೇಬೇಕು. ನಾವು ಪೊಟ್ಯಾಶ್ ಅಂಶವನ್ನ ಪೂರ್ಣ ಪ್ರಮಾಣದಲ್ಲಿ ಅದಕ್ಕೆ ಒದಗಿಸದೇ ಇದ್ರೆ ನಾವು ನಾಟಿ ಮಾಡಿದ 150-160ನೇ ದಿವಸಕ್ಕೆ ಎಲೆ ತುಕ್ಕಿ ರೋಗ ಅಥವಾ ಬೆಂಕಿ ರೋಗ ತರ ಅಂದ್ರೆ ಎಲೆಯೆಲ್ಲ ಒಣಗೋಗಿ ಸುತ್ತೋದಂಗ ಆಗ್ತಾ ಇರುತ್ತೆ. ಸೊ ಇದು ಈ ತರ ಆಗೋದನ್ನ ನಾವು ತಡಿಬಹುದು. ಅಂದ್ರೆ ಪೊಟ್ಯಾಶ್ ಅಂಶ ಕೊಡೋದ್ರಿಂದ ಒಂದು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ, ಜೊತೆಗೆ ಕರ್ಬಿನ ಅಂಶ ಕೂಡ ನಮ್ಗೆ ಅಧಿಕವಾಗೋದಕ್ಕೆ ಈ ಪೊಟ್ಯಾಶ್ ಅಂಶ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಹಾಗಾಗಿ ಪೊಟ್ಯಾಶ್ ಅನ್ನ ಮಾತ್ರ ದಯವಿಟ್ಟು ಸರಿಯಾದ ಪ್ರಮಾಣದಲ್ಲಿ ಪೂರ್ಣ ಪ್ರಮಾಣದಲ್ಲಿ ವಿವಿಧ ಕಂತುಗಳಲ್ಲಿ 60, 90 ಮತ್ತು 120ನೇ ದಿವಸಕ್ಕೆ ಏನು ಶಿಫಾರಸು ಮಾಡಿದೀವಿ ಅದನ್ನ ದಯವಿಟ್ಟು ಪೂರೈಸಬೇಕಾಗುತ್ತೆ. ಇನ್ನೊಂದು ಮುಖ್ಯ ವಿಷಯ ಅಂತ ಹೇಳಿದ್ರೆ 120 ದಿವಸಗಳ ನಂತರ ನೀವು 160ನೇ ದಿವಸಕ್ಕೆ ಅಥವಾ 180ನೇ ದಿವಸಕ್ಕೆ ಏನಾದ್ರೂ ಗೊಬ್ಬರ ಕೊಟ್ಟೆ ಅದು ಸುಮ್ನೆ ವೇಸ್ಟ್, ದಂಡ, ದುಡ್ಡು ದಂಡ, ಅದು ಸುಮ್ನೆ ಖರ್ಚು ಮಾಡಬೇಡಿ. ನೀವೇನಾದ್ರು ಗೊಬ್ಬರ ಕೂಡ ಹಾಕಿದ್ರೆ ದಯವಿಟ್ಟು 120 ದಿವಸದ ಒಳಗಡೆ ನಾವು ಗೊಬ್ಬರವನ್ನ ಕೊಡಬೇಕಾಗುತ್ತೆ. ಕೆಲವೊಂದು ಬಾರಿ ಮಣ್ಣಲ್ಲಿ ಕೆಲವೊಂದು ಪೋಷಕಾಂಶಗಳ ಕೊರತೆ ಕಂಡು ಬಂದಾಗ ಕೆಲವೊಂದು ಸೂಕ್ಷ್ಮತೆಗಳಲ್ಲಿ ಅದು ಗಿಡ ತೋರಿಸ್ಕೊಡುತ್ತೆ. ಅಂದ್ರೆ ಎಲೆ ಸುತ್ತ ಕೆಂಪಾಗೋದು, ಅದು ಪೊಟ್ಯಾಶ್ನ ಕೊರತೆ, ಅಥವಾ ಎಲೆ ತುದಿ ಎಲೆಗಳು ಗಿಣಿ ಹಸಿರು ಬಣ್ಣಕ್ಕೆ ತಿರುಗೋದು, ಈ ರೀತಿ ಅದು ಐರನ್ ಡಿಫಿಷಿಯನ್ಸಿ. ಆ ಟೈಮಲ್ಲಿ ಬೇಕಾದ್ರೆ ನೀವು ಫೆರಸಲ್ಫೇಟ್ ಅಂತ ಏನಿದೆ ಅದನ್ನ 1 ಎಕರೆಗೆ 10 ಕೆಜಿ ಪ್ರಮಾಣದಲ್ಲಿ ನಾವು ಕೊಟ್ರೆ ಇದನ್ನ ಕಂಟ್ರೋಲ್ ಮಾಡ್ಕೋಬಹುದು. ಇದಲ್ದೆ ಇನ್ನೊಂದು ಸ್ಪ್ರೇ ಅಂದ್ರೆ ಇನ್ನೊಂದು ಪೋಷಕಾಂಶಗಳ ನಿರ್ವಹಣೆಗೆ ಲಘು ಪೋಷಕಾಂಶಗಳ ಒಂದು ಸ್ಪ್ರೇ ಬರುತ್ತೆ, ಟರ್ಮರಿಕ್ ಸ್ಪೆಷಲ್ ಅಂತ ಹೇಳಿ. ಇದರಲ್ಲಿ ಮೆಗ್ನೀಷಿಯಂ, ಬೋರಾನ್, ಜಿಂಕ್, ಐರನ್ ಅಂಶಗಳಿರುತ್ತೆ. ಇದನ್ನ ಕೂಡ ನಾವು ಸ್ಪ್ರೇ ಮಾಡ್ಕೋಬಹುದು, ಇದು ಆಪ್ಷನ್ ಅಲ್ಲಷ್ಟೇ, ಮಾಡ್ಲೇಬೇಕು ಅಂತ ಏನಿಲ್ಲ. ಅದನ್ನ ನಾನು ಆಗ್ಲೇ ಹೇಳಿದಾಗೆ ಸರಿಯಾದ ಪ್ರಮಾಣದಲ್ಲಿ ನಾವು ಕಾಂಪೋಸ್ಟ್ ಕೊಟ್ಟು ಗೊಬ್ಬರವನ್ನ ಕೊಟ್ಟಿಗೆ ಗೊಬ್ಬರವನ್ನ ಕೊಟ್ಟು ಸರಿಯಾದ ಸಮಯದಲ್ಲಿ ನಾವು ಕಳೆಯನ್ನ ತೆಗೆದು ಶಿಫಾರಸು ಮಾಡಿರುವ ಹಂತಗಳಲ್ಲಿ ಪ್ರಮಾಣದಲ್ಲಿ ನಾವು ಗೊಬ್ಬರವನ್ನ ಕೊಟ್ಟಿದ್ದೆ ಆದ್ರೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಸುಲಭವಾಗಿ ನಾವು ಅರಿಶಿನ ಬೆಳೆಯನ್ನ ಬೆಳಿಬಹುದು. ಈ ರೀತಿ ಆಗಿರುತ್ತೆ. ಮತ್ತೆ ಇನ್ನೊಂದು ಅಂದ್ರೆ ಕಟಾವು. ಕಟಾವು ಯಾವಾಗ ಬರುತ್ತೆ ಅಂತಂದ್ರೆ ಎಲೆ ಸ್ವಲ್ಪ ಒಣಗಿರುತ್ತೆ, ಆಮೇಲೆ ನಮಗೆ ಗೊತ್ತಿದೆ ಪ್ರತಿಭಾ ವಯಸ್ಸು ಅಂತ ಹೇಳಿದ್ರೆ ಸುಮಾರು 230-240 ದಿವಸಗಳಿಗೆ ಕಟಾವಿಗೆ ಬರುತ್ತೆ ಅಂತ. ಒಂದ್ ವಾರ ಹೆಚ್ಚು ಕಡಿಮೆ ಆಗ್ಬಹುದು ಅಂದ್ರೆ ಮಳೆ ಬಿದ್ದಿದೆ ಅಂತನೋ ಅಥವಾ ನೀವು ಸ್ವಲ್ಪ ನೆರಳಲ್ಲಿ ಬೆಳೆದಿದ್ರೆ ಒಂದ್ ವಾರ ಹೆಚ್ಚು ಕಡಿಮೆ ಆಗುತ್ತೆ ಹೊರತು ಅಂತ ವ್ಯತ್ಯಾಸ ಮಾಡೋದಿಲ್ಲ. ಆ ಸಮಯದಲ್ಲಿ ನಾವು ಎಲೆಗಳನ್ನ ಮೇಲ್ಗಡೆ ಇರುವಂತ ಎಲೆಗಳನ್ನ ಕತ್ತರಿಸ್ಬಿಟ್ಟು 2-3 ದಿವಸಕ್ಕೆ ನಾವು ಗೆಡ್ಡೆಯನ್ನ ಮಣ್ಣಿಂದ ತೆಗಿಬಹುದು. ತೆಗೆದ್ಬಿಟ್ಟು ನಾವೇನು ಸಂಸ್ಕರಣೆ ಮಾಡೋದನ್ನ ಮಾಡ್ಬೋದು. ಈ ರೀತಿಯಾದ ಒಂದು ಪದ್ಧತಿಯನ್ನ ನಾವು ಅನುಸರಿಸಿದ್ದೆ ಆದ್ರೆ ಕಡಿಮೆ ಕೂಡ 20 ಟನ್ ಹಸಿ ಅರಿಶಿನ ಗೆಡ್ಡೆ, ಕಡಿಮೆ ಅಂದ್ರೆ 35 ಕ್ವಿಂಟಾಲ ನಾವು ಒಣ ಸಂಸ್ಕರಿಸಿದ ಒಣ ಅರಿಶಿನದ ಇಳುವರಿಯನ್ನು ನಾವು ಪಡಿಬಹುದಾಗಿದೆ. ಇವಾಗ ಏನು ಅಂತ ಹೇಳಿದ್ರೆ ಇವಾಗಾಗ್ಲೇ ಏಪ್ರಿಲ್ ಮುಗಿದಿದೆ, ಮೇ ಜೂನ್ ಬಿತ್ತನೆ ಕಾಲ. ಇವಾಗ ಇನ್ನೂ ಸ್ವಲ್ಪ ಜನ ರೈತರು ನಮಗೆ ಅರಿಶಿನವನ್ನ ಬೆಳಿಬೇಕು ಅಂತ ಆಸಕ್ತಿ ತೋರಿಸ್ತಾ ಇದಾರೆ, ನಮಗೆ ಬಿತ್ತನೆ ಗೆಡ್ಡೆ ಲಭ್ಯತೆ ಇದೆಯಾ ಅಂತ ಕೂಡ ಕೇಳ್ತಾ ಇದಾರೆ. ಅಂತವರಿಗೆ ನಾವು ಏನ್ ಹೇಳೋದು ಅಂತಂದ್ರೆ ನೀವು ಕೇಳೋ ಪ್ರಮಾಣದಲ್ಲಿ ಇವಾಗ 6 ಕ್ವಿಂಟಾಲ್ 7 ಕ್ವಿಂಟಾಲ್ ಗೆಡ್ಡೆ ಬಿತ್ತನೆ ಗೆಡ್ಡೆ ಸಿಗೋದಿಲ್ಲ. ಆದ್ರೆ ಕಡಿಮೆ ಪ್ರಮಾಣದಲ್ಲಿ ನಮ್ಗೆ ಬಿತ್ತನೆ ಗೆಡ್ಡೆ ಸಿಕ್ಕಾಗ ಅದ್ರಿಂದ ನಾವು 1 ಕಂಟ ಸಸಿಗಳನ್ನ ಉತ್ಪಾದನೆ ಮಾಡಿಕೊಂಡು ನಾವು 1 ಎಕರೆ ಆಗೋಷ್ಟು ಸಸಿಗಳನ್ನು ಉತ್ಪಾದನೆ ಮಾಡಿಕೊಂಡು 1 ಎಕರೆಗೆ ನಾವು ನಾಟಿ ಮಾಡಬಹುದು. ಆ ಪದ್ಧತಿ ಕೂಡ ಇದೆ. ಅದಕ್ಕೆ ನಾವು 1 ಕಣ್ಣಿನ ಸಸಿಗಳು ಅಂತ ಕರಿತಾ ಇದ್ದೇವೆ. ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ, ಅದು ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಅಂತ ಹೇಳಿ. ಇದು ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಅಲ್ಲ. ಇವು ನಾವು ಸಾಮಾನ್ಯವಾಗಿ ಬಿತ್ತನೆ ಮಾಡಬೇಕಾದ್ರೆ ತಾಯಿ ಗೆಡ್ಡೆ ಉಪಯೋಗಿಸಿದ್ರೆ ಸುಮಾರು 80 ಗ್ರಾಮ್ ತೂಕ ಇರುತ್ತೆ ತಾಯಿ ಗೆಡ್ಡೆ. ಹಾಗಾಗಿ ಅದು ನಮಗೆ ಬಿತ್ತನೆಗೆ 1 ಎಕರೆ ಬಿತ್ತನೆಗೆ 10-12 ಕ್ವಿಂಟಾಲ್ ಬಿತ್ತನೆ ಗೆಡ್ಡೆ ಬೇಕಾಗುತ್ತೆ. ಅದೇ ನಾವು ಬೆರಳುಗಳನ್ನ ಉಪಯೋಗಿಸಿದ್ರೆ ಅದು ಸುಮಾರು 40-50 ಗ್ರಾಮ್ ತೂಕ ಇರುತ್ತೆ. ಅದು ನಮಗೆ ಸುಮಾರು 1 ಎಕರೆಗೆ 6-7 ಕ್ವಿಂಟಾಲ್ 1 ಎಕರೆಗೆ ಬೇಕಾಗುತ್ತೆ. ಅದೇ ನಾವು 1 ಕಣ್ಣಿನ ಸಸಿ ಮಾಡ್ಕೋತೀವಿ ಅಂತಂದ್ರೆ ಸುಮಾರು 3-4 ಕ್ವಿಂಟಾಲ್ ಬಿತ್ತನೆ ಗೆಡ್ಡೆ ಸಾಕು. ಯಾಕೆಂದ್ರೆ ನಾವು 1 ಸಸಿಗೆ ನಾವು ಸುಮಾರು 8-10 ಗ್ರಾಮ್ ತೂಕ ಇರುವಂತಹ ಗೆಡ್ಡೆಗಳನ್ನ ಉಪಯೋಗಿಸಿ ನಾವು ಸಸಿಗಳನ್ನ ಉತ್ಪಾದನೆ ಮಾಡ್ತಾ ಇದ್ದೇವೆ.